ಪುತ್ರಿಗೆ ಔದ್ದಾಲಕಿ ಅಂತ ಹೆಸರು, ಅಂದ್ರೆ ಉದ್ದಾಲಕನ ಮಗ ಅಂತ. ನಚಿಕೇತನಿಗೆ ಔದ್ದಾಲಕಿ ಅಂತ ಹೆಸರು, ಉದ್ದಾಲಕನ ಮಗ. ತಾಯಿಯ ಹೆಸರು ಏನು ಅನ್ನೋದೋ ಗೊತ್ತಿದೆ, ಯಾಕಂದ್ರೆ ತಾಯಿಯ ಹೆಸರನ್ನ ಉಪನಿಷತ್ತುಗಳು. ಆದ್ರೆ ಉದ್ದಾಲಕನಿಗೆ ಆರುಣಿ ಅಂತ ಹೆಸರು, ಅಂದ್ರೆ ಅರುಣೇ ಮಗ. ಅವನ ತಂದೆ ಹೆಸರು ಗೊತ್ತು, ಅರುಣೇ ಮಗ. ತಾಯಿಯ ಹೆಸರು ಗೊತ್ತು. ಎಲ್ಲ ವ್ಯಾಖ್ಯಾನಕಾರರು ಅರುಣನ ಮಗ ಅಂತ ಬರೀತಾರೆ ತಂದೆ ಹೆಸರು ಅಂತ. ಅದು ವೈದಿಕ ಸಂಪ್ರದಾಯ ಗೊತ್ತಿಲ್ಲದೆ ಇದ್ದವರು ಮಾಡುವಂತಹ ಒಂದು ಪ್ರಮಾಣ. ಅವನ ತಂದೆ ಹೆಸರಲ್ಲ, ಅದು ಅರುಣ ಅಂತ ತಾಯಿ ಹೆಸರು. ಆಗ ಒಂದು ತಪ್ಪು ಅರ್ಥ ವ್ಯಾಖ್ಯಾನಕಾರ ಬರೆಯುವುದಕ್ಕೂ ಒಂದು ಕಾರಣ ಇದೆ. ಆರುಣಿ ಅನ್ನುವ ಶಬ್ದವನ್ನ ಅರುಣ ಶಬ್ದದಿಂದ ನಿಷ್ಪತ್ತಿ ಮಾಡಿದ್ದಾರೆ ಪಾಣಿನಿ. ವ್ಯಾಕರಣ ಓದ್ಕೊಂಡು ಅರುಣನ ಮಗ ಅಂತ ಅರುಣಿ ಅಂತ ಮಾಡಿದ್ರು. ಆದ್ರೆ ಅರುಣ ಶ್ವೇತಕೇತುವಿನ ತಂದೆ ಹೆಸರು ಅರುಣ ಅಲ್ಲ, ತಾಯಿ ಹೆಸರು ಅರುಣ ಅಂತ. ಅವಾಗ ತಾಯಿಯ ಹೆಸರಿನಿಂದ ಅವನನ್ನು ಕರೆದು ಅರುಣೇ ಮಗ ಅಂತ, ತಂದೆ ಹೆಸರು ಗೊತ್ತಿಲ್ಲ. ಶ್ವೇತಕೇತುಕೇತನ ಉದ್ದಾಲಕನ ಮಗ ಅಂತ ಯಾವ ಕಾಲದಲ್ಲಿ ಸಮಾಜದಲ್ಲಿ ಹೆಚ್ಚು ಪ್ರಸಿದ್ಧರು ಜ್ಞಾನಿಗಳು ಸಫಲವಾಗಿ ಅರ್ಥವನ್ನ ತಾಯಿ ಆದ್ರೆ ತಾಯಿ ತಂದೆ ಆದ್ರೆ ತಂದೆ ಮತ್ತೆ ತಂದೆ ಅಷ್ಟು ದೊಡ್ಡ ತಪಸ ಅಲ್ಲ, ಪವಿತ್ರ ಋಷಿ ಆಶ್ಚರ್ಯ. ಹಾಗೆ ದೊಡ್ಡ ಸಾಧನೆ ಮಾಡುವಂತಹ ಸಾಧಕಿಯಾಗಿದ್ದರೆ ಆ ತಾಯಿ ಸಮಾಧಿ ಪ್ರಸಿದ್ಧಿಯ ಮೇಲೆ ಇಂಥವ್ರ ಮಗ ಅಂತ ಹೇಳಬೇಕಾದ್ರೆ ಆ ತಂದೆ ಪ್ರಸಿದ್ಧ ಆಯ್ತು, ತಂದೆಗಿಂತ ಮಗನೇ ಪ್ರಸಿದ್ಧ ಆದ್ರೆ ಅಲ್ಪ ಕಣ್ಣು ಮಗ ಅಂತ ಹೇಳಿರ್ಬೇಕಂತ. ಯಾರು ಸಂಬಂಧವನ್ನು ಅರುಣೇ ಮಗ ಅಂತಂದ್ರೆ ಅರುಣೆ ಯಾಕಂದ್ರೆ ದೊಡ್ಡ ಸಿದ್ಧ ಆದವಳು ಅರುಣೇ ಮಗ ಇಲ್ಲ ತಂದೆ ಪ್ರಸಿದ್ಧ ಇಂತಹದ್ದೇ ಮಗ. ಇಲ್ಲಿ ಸತ್ಯಕಾಮನ ತಂದೆ ಇದನ್ನ ಯಾರು ಅಂತ ಅನ್ನೋದು ಗೊತ್ತಿಲ್ಲ, ಯಾರು ಅಂತ ಗೊತ್ತು, ಸಮಾಜಕ್ಕೂ ಗೊತ್ತು, ಜನೇ ಮಗ ಅದನ್ನ ಅವನ ಜಾಗ ಅಂತ ತಂದೆ ಹೆಸರಿಂದ ಅವನ ಕರೀತು. ಸತ್ಯಕಾಮ ಜವಾಲ, ಸತ್ಯಕಾಮ ಜಾಲ, ಜವಾಲ ಅನ್ನುವ ಶಬ್ದಕ್ಕೆ ಇದೊಂದು ವಿಚಿತ್ರವಾದ ಹೆಸರು. ಈ ಹೆಸರು ಬೇರೆ ಎಲ್ಲಿಯೂ ಬಳಕೆಯಲ್ಲಿ ಇನ್ನೊಂದು ಶಬ್ದಗಳಿಲ್ಲ. ಇಲ್ಲಿ ಯಾರಿಗೂ ಈ ಹೆಸರು ಉಪನಿಷತ್ನಲ್ಲಿ ವೇದಗಳಲ್ಲಿ ಇನ್ನೊಮ್ಮೆ ಇಂಥ ಶಬ್ದಗಳು ಅಶ್ವಿಂತನಲ್ಲಿ ಬರುವಂತಹ ಬಿಟ್ರೆ ಜವಾಲ ಶಬ್ದ ಆಗಬಹುದು. ಇದಕ್ಕಿಂತಾಗಿ ಜವಾಲಂತ ಶಬ್ದಗಳೇ ಬರುತ್ತೆ. ಆಶ್ಚರ್ಯ, ಅವಳ ಮೂಲ ನಿರ್ಮೂಲ, ಆದರೆ ಅವರ ಹೆಸರಿನಿಂದ ಒಂದು ಋಷಿಗಳ ವಂಶ ಪರಂಪರೆ ಜಾಬಾಲ ಮುನಿಗಳು ಅಂತಂದ್ರೆ ಜಾಬಾಲ ಪರಂಪರೆ ಮತ್ತು ಋಷಿಗಳ ಪರಂಪರೆ. ಅವಳ ಹೆಸರು ಜಬಾಲ ಅಂತಂದ್ರೆ ಬಹಳ ಸುಂದರವಾದಂತಹ ಹೆಸರು. ಮತ್ತು ಅವಳು ಪ್ರಾಯ ಈ ಉಪನಿಷತ್ತು ಮುಂದೆ ನೋಡಿದರೆ ಅವಳಿಗೆ ಮದುವೆ ಆದ ಹಾಗೆ ಕಾಣುವುದಿಲ್ಲ. ಮಗ ಇದ್ದ ಆದರೆ ಮದುವೆ ಆದಂತ ದಾಖಲೆ ಕಾಣುವುದಿಲ್ಲ. ಅವಳು ಬಡತನದಲ್ಲಿ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬದುಕಿದವು. ಆದರೆ ಅವಳು ಎಷ್ಟು ಎತ್ತರದವಳು ಅಂದ್ರೆ ಅವಳನ್ನ ಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳು ಜ್ವಾಲ ಅಂತ ಹೆಸರು. ಮುಖ್ಯವಾಗಲೇ ಇದ್ದ ಹೆಸರು ಜವಾಲ ಅಂದ್ರೆ ಅವನ ಜನ್ಮತಃ ಸ್ವಭಾವತಃ ಬಾಲ ಅಂದ್ರೆ ಅವಿವಾಹಿತರಾಗಿ ಕನ್ಯೆಯಾಗಿ ಸಮಾಜಕ್ಕೆ ಒಬ್ಬ ಶ್ರೇಷ್ಠ ಋಷಿಯನ್ನು ಕೊಟ್ಟವಳು ಅಂತ ಅರ್ಥ. ಶಬ್ದರೂ ಜನ್ಮತಃ ಬಾಲ ಕುಂಚಿ ಕಣ್ಣನನ್ನು ಕೊಟ್ಟ ಹಾಗೆ ಜವಾಲ ಜನ್ಮತಃ ಬಾಲ ಹುಟ್ಟಿನಿಂದ ಬಾಲಿಕೆ ಬಾಲಿಕೆ ಅಂದ್ರೆ ಕನ್ಯೆ ಅನ್ಮ್ಯಾರೇಜ್. ಅವಳು ಈ ಜೀವನ ಮದುವೆಯಾಗದೆ ಉಳಿದವಳು ಒಬ್ಬ ಮಗನನ್ನ ಸಮಾಜಕ್ಕೆ ಸತ್ಯಕಾಮೋಹ ಜವಾಲ ಅಂಥ ಜವಾಲಯ ಮಗನಾದ ಸತ್ಯಕಾಮ ಜವಾಲ ಮಾತರಂ ಅಮನ್ ಸುಮಾರು ಯೋಶೈ ಉಳಿ ತಾಯಿ ಬ್ರಾಹ್ಮಣರ ಮನೆಯಲ್ಲಿ ಹುಡುಗೆ ಬಡಿಗೆ ಮಾಡಿಕೊಂಡು ಕೆಲಸ ಮಾಡ ತಾಯಿ ಜೊತೆಗೆ ಅವನು ಕೆಲಸ ಮಾಡುವಾಗ ಈ ಹುಡುಗನ್ನು ಕರ್ಕೊಂಡು ಹೋಗುವುದು ಋಷಿಗಳ ಸೇವೆ ಮಾಡಿದ್ದವಳು. ಇಲ್ಲ ವರ್ಷ ಆದ ಹುಡುಗನಿಗೆ ಅವರದ್ದು ಋಷಿಗಳ ಕರೆಕೊಂಡು ತಾಯಿ ಇದ್ದವು. ಇವನು ಋಷಿಗಳ ಮನೆಯಲ್ಲಿ ನಡೆಯುವಂತಹ ಆಚಾರ ವಿಚಾರ ಪರಿಸರದ ಪ್ರಭಾವ ಜೀವದ ಜೊತೆಗೆ ಎನ್ವಿರಾನ್ಮೆಂಟ್ ಅನ್ನು ಪರಿಸರದ ಪ್ರಭಾವ ಪರಿಸರದಲ್ಲಿ ನೋಡ್ತಾರೆ. ಎಲ್ಲ ಋಷಿಗಳ ಮನೆಯಲ್ಲಿ ಚಿತ್ರವಹಿಸುತ್ತದೆ ಮಕ್ಕಳು ಸಂಸ್ಕೃತ ಕಲಿಯೋದು ಸ್ತೋತ್ರ ಕಲಿಯೋದು ಕ್ಷಣಪುಣಯನ ಆಗೋದು ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಪಾಪ ಈ ಹುಡುಗನ ಯಾರು ಹೇಳಿಕೊಡುವುದಿಲ್ಲ, ಸ್ವಲ್ಪ ಸ್ವಲ್ಪ ಏನೋ ಶಿವಕುಮಾರ ಜೊತೆ ಕಲ್ತಿರ್ಬೋದು, ಅದ್ರ ಉಪನಯನ ಆಗಿಲ್ಲ, ವೇದ ಪಾಠ ಇಲ್ಲ, ಹಾಗೆ ನಾನು ವೇದ ಜ್ಞಾನ ಆಗುತ್ತೆ. ಯಾಕಂದ್ರೆ ಜೀವ ಸ್ವಭಾವ ಪರಿಸರದ ಪ್ರಭಾವ ಇದರಿಂದ 7 ವರ್ಷ ಆಗ್ತಾನ ನಾನು ಗುರುಗಳ ದೊಡ್ಡಿಯಾಗಬೇಕು ದೊಡ್ಡ ವಿದ್ವಾಂ ಅಂತ ಆಸೆ ಬಿದ್ದು ಆ ಮಗುವಿಗೆ. ಆ ಯಾರು ತಾಯಿ ಮಾತ್ರ ಇನ್ಯಾಂಡುಗಳು ಬಂದವರು ತನ್ನ ಅನಾಥ ತಾಯಿ ಯಾರು ತಂತಿದ್ರು ತಮ್ಮ ಕುಟುಂಬದವರು ಬಂದರು ಗೊತ್ತಿತ್ತು. ಆ ಹುಡುಗ ಮಾಡಬೇಕು ತಾಯಿ ಹತ್ರ ಮಾತಾಡ ತಮ್ಮ ನನ್ನ ಗುರುಗಳಕ್ಕೆ ಹೋಗಬೇಕು ಅಂದ್ರೆ ಶಾಲೆ ಸೇರಬೇಕು ಅಂತ ಹೇಳಿದ್ರು. ಆ ತರ ಮಾಮಂತ್ರ ಹೆಚ್ಚಿತ್ತು ಅಂದ್ರೆ ತನ್ನ ಹೋಗಿ ಹೀಗೆ ಬಿಸಿಕೊಂಡ ಮಾತಾಡಿದ ಏನು ಅಂತ ಬ್ರಹ್ಮಚರ್ಯಂ ಭವತಿ ವಿವತ್ಸ್ಯಾಮಿ ಕಿಂಗೋತ್ರವನ್ನು ಹಮಸ್ಮಿ. ಅದಕ್ಕೆ ಇಲ್ಲಿ ಎಲ್ಲ ಕೂಡ ವೇದಾಧ್ಯಯನ ಮಾಡುವುದನ್ನ ನೋಡಿ ತನಗೆ ಉಪನಯನ ಆಗಲಿ. ಇಲ್ಲಿ ವ್ಯಕ್ತಿಯನ್ನು ಮಾಡಧ್ಯಯನ ಮಾಡಿದೆ. ಬ್ರಹ್ಮಚರ್ಯಂ ಭವತಿ ಇವ ಭವತಿ ಉಜ್ಜಡ ತಾಯಿಯೇ, ನನ್ನ ದೀಕ್ಷಾ ಉಜ್ಜಡಾದ ತಾಯಿಯೇ, ಬ್ರಹ್ಮ ವಿವತ್ಸ್ಯ ಬ್ರಹ್ಮ ಪಾಲಿಸುವುದಕ್ಕೋಸ್ಕರ ನಾನು ಬಿಟ್ಟು ಗುರುಕುಲಕ್ಕೆ ಹೋಗ್ತಾ ಇದ್ದೇನೆ, ಹೋಗಬೇಕು ಅಂತ ಬಯಸಿದ್ದೇನೆ. ಬ್ರಹ್ಮಚರ್ಯವನ್ನು ಪಾಲಿಸುವುದು ಅಂತಂದ್ರೆ ನಾವು ಹೀಗೆ ಹೇಳುವ ಅರ್ಥದಲ್ಲಿ ಅಲ್ಲ. ಈಗ ಹೇಳುವಾಗ ಬ್ರಹ್ಮಚರ್ಯ 7 ವರ್ಷ ನೋಡಿದ್ರೆ ಬ್ರಹ್ಮಚರ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬ್ರಹ್ಮಚರ್ಯ ಅಂತ ಹೇಳುದು ಬ್ರಹ್ಮಚರಣ ವೇದಾಧ್ಯಯನ, ಬ್ರಹ್ಮಚರ್ಯ ಅನ್ನೋದು ವೇದಾಧ್ಯಯನ ಅಂತರ್ಥ, ಹೊರತು ದೈಹಿಕ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯವನ್ನು ಅಂದ್ರೆ ವೇದಾಧ್ಯಯನವನ್ನು ಮಾಡುವುದಕ್ಕಾಗಿ ವಿವತ್ಸಿಯಾಗಿ ನಾನು ಮನೆ ಹೋಗ್ತೇನೆ. ಎಲ್ಲಿ ವೇದಾಧ್ಯಯನ ಮಾಡ್ತಾನೋ ಅಂತ ಗುರುಗಳಿಂದ ಡಿಸೈಡ್ ಮಾಡ್ತಾರೆ. ಇಲ್ಲಿ ವೇದಾಧ್ಯಯನಕ್ಕೆ ಅವಕಾಶ ಇಲ್ಲ. ನಾನು ಬ್ರಹ್ಮಚರ್ಯ ಭವತಿ ವಿವತ್ಸ್ಯ, ಬ್ರಹ್ಮಚರ್ಯ ಅಂದ್ರೆ ವೇದಾಧ್ಯಯನ. ವೇದಾಧ್ಯಯನದ ಮೂಲಕ ವೇದ ಪ್ರತಿಪದ್ಯನಾದ ಭಗವಂತನ ಅರಿವು ಸತ್ಯದ ಬಯಕೆ ಅವರಿಗೆ ಪ್ರತಿಪಟ್ಟಿದೆ, ಹೆಸರು ಸಾರ್ಥಕವಾಗಿದೆ. ಬ್ರಹ್ಮಚರ್ಯಂ ಭವತಿ ವಿಮತ್ಸ್ಯ, ಭಗವಂತನನ್ನು ತಿಳಿಯುವುದಕ್ಕೋಸ್ಕರ ವೇದಾಧ್ಯಯನ ಮಾಡುವುದಕ್ಕಾಗಿ ನಾನು ಗುರುಕುಲಕ್ಕೆ ಹೋಗ್ತೇನೆ. ಹಿಂದೆ ಗುರುಕುಲ ಶಾಲೆಗಳಿದ್ದೆ, ಶಾಲೆಯನ್ನು ಹಿಂದೆ ಇರಲಿಲ್ಲ, ಗುರುಕುಲ ಪರಿಸ್ಥಿತಿ. ಬ್ರಹ್ಮಚರ್ಯಂ ಭವತಿ ವಿಮತ್ಸ್ಯಾಮಿ, ಆದರೆ ಅವನು ಇಲ್ಲಿ ಪಾಠ ಆಗುವಾಗ ಎಲ್ಲ ನೋಡಿದ್ದಾನೆ ಪರಿಸರದಲ್ಲಿ. ಅವನು ಶಾಲೆ ಸೇರ್ಬೇಕಾದ್ರೆ ಯಾವುದೇ ಒಂದು ಪಾಠ ಪ್ರಾರಂಭ ಆಗ್ತಾರೆ, ಗೋತ್ರ ಯಾವುದು, ಗೋತ್ರ ಯಾವುದು, ಮನೆತನ ಯಾವುದು ಅಂತ ಮುಖ್ಯ. ಗೋತ್ರ ಅಂತಂದ್ರೆ ತಂದೆ ತಾಯಿ. ನಾವು ಇವತ್ತು ಒಂದು ಶಾಲೆಗೆ ಸೇರಬೇಕಾಗಿದ್ರೆ ಅಪ್ಲಿಕೇಶನ್ ನಲ್ಲಿ ಪೇರೆಂಟ್ಸ್ ನೇಮ್ ಅಂತ ಇರುತ್ತೆ. ಹಾಗೆ ಹಿಂದೆ ಬರೆಯ ತಂದೆ ತಾಯಿ ಅಲ್ಲ, ಯಾವ ಕುಲದಲ್ಲಿ ಬಂದವರಪ್ಪ ನೀವು, ಆ ಕುಲ ಶುದ್ಧಿಯನ್ನು ತಿಳ್ಕೊಂಡು ಸೇರಿಸಿಕೊಳ್ತೇವೆ. ಬ್ರಹ್ಮ ಅದಕ್ಕೆ ಕಿಂಗೋತ್ರವರು ಅನುಭವಿಸಿ, ನಮ್ಮ ಕುಲ ಯಾರು, ಯಾವ ಗೋತ್ರದಲ್ಲಿ ಬಂದವರು, ನಮ್ಮ ಹಿರಿಯರು ಯಾರು ಅಂತಕ್ಕಂಥದ್ದು. ಮುಖ್ಯವಾಗಿ ಗೋತ್ರ ಅಂದ್ರೆ ತಂದೆ ಹೆಸರು ಸೇರಿಸುತ್ತದೆ, ತಂದೆ ಹೆಸರು ಹೇಳಬೇಕು, ಕುಲದ ಹೆಸರು ಹೇಳಬೇಕು ಹೇಳಬೇಕು. ಅದರಿಂದ ನಾನು ಯಾವ ಕುಲದವನು ಹೇಳ್ತಾರೆ ಅದು ಗೊತ್ತು. ನನಗೆ ಗುರುಕುಲ ಹೋಗಿ ಸೇರಿದ್ರೆ ನಿನ್ ಕುಲ ಯಾವ್ದಪ್ಪ, ನಿನ್ ಗೋತ್ರ ಯಾವ್ದು ಯಾವ್ದಾದ್ರೆ ಇನ್ನೂ ಗೊತ್ತಿದೆ. ಅಲ್ಲಿ ಗುರುಕುಲ ಹೋಗ್ಬೇಕಾದ್ರೆ ಇನ್ನು ಉಪನಯನ ಆಗಿಲ್ಲ ಅವರು. ಅವರ ದೃಶ್ಯ ನೋಡಿ, ತಾಯಿ ಉಪನಯನ, ಕುಲದವರು ಯಾರು ಉಪನಯನ ಮಾಡ್ತಾ ಇಲ್ಲ, ತಾಯಿ ಉಪನಯನ ಮಾಡುವ ಹಾಗಿಲ್ಲ. ಹಾಗಾದ್ರೆ ಇನ್ಯಾರೋ ಒಬ್ಬರನ್ನು ಉಪನಯನ ಮಾಡಿಸಿಕೊಂಡು ಅದಕ್ಕೆ ಅವರ ಧೈರ್ಯ ಅಂತ ಗುರುಕುಲಕ್ಕೆ ಹೋಗ್ತೀನಿ, ನನ್ನ ವೇದ ಪಾಠ ಹೇಳಿ ಅಂತ ಹೇಳ್ತೀನಿ. ಏ ವೇದ ಪಾಠ ಆಗ್ಬೇಕಾಗಿದ್ರೆ ಉಪನಯನ ಆಗ್ಬೇಕಂತಾರೆ, ಉಪನಯನ ಮಾಡಿ ಹೇಳ್ತೀನಿ. ಇಷ್ಟು ಅವನಿಗೆ ಒಂದು ದೃಶ್ಯ. ಗುರುಕುಲಕ್ಕೆ ಒಂದು ಉಪನಯನ ಮಾಡಬೇಕಾಗಿದ್ರೆ ಅವನಿಗೆ ಏನ್ ಹೇಳ್ತಾರೆ ಅಂದ್ರೆ, ಅಭಿವಾದೇ ಸ್ತ್ರೀವನ್ಮ ಭೂಮೇ ಧ್ಯೇಯಂ ವ್ಯಾಕರಣಂ, ನಮಸ್ಕಾರ ಉಪನಯನ ದಿವಸ ನಮಸ್ಕಾರ ಮಾಡುವ ವಿಧಾನವನ್ನು ಹೇಳಿಕೊಡ್ತಾನೆ ದೊಡ್ಡವನು. ಆ ನಮಸ್ಕಾರ ಮಾಡಬೇಕಾಗಿದ್ರೆ ತನ್ನ ಕುಲಗೋತ್ರವನ್ನು ಹೇಳಿಕೊಂಡು ನಮಸ್ಕಾರ ಮಾಡಬೇಕು. ಯಾವ ಪ್ರವರ, ಯಾವ ಗೋತ್ರ, ಯಾವ ಸೂತ್ರ, ಯಾವನ ಅದನ್ನು ಹೇಳಿಕೊಟ್ಟು ಇರದೇ ಸುತ್ತ ನಮಸ್ಕಾರ ಮಾಡಿದ್ರೆ ಕೈ ಮುಗಿದ ನಮಸ್ಕಾರ ಮಾಡಿ ಉಪನಯನ ದಿವಸ ಅದು ವಿಶಿಷ್ಟವಾದ ವೈದಿಕವಾದ ನಮಸ್ಕಾರ ವಿಧಾನವನ್ನು ಹೇಳಿಕೊಡ್ತಾರೆ. ಅದನ್ನ ಕಿವಿಯನ್ನ ಕಿವಿಯಲ್ಲಿ ಶಾಸ್ತ್ರಗಳಲ್ಲಿ ಇರುವುದು ಭಗವಂತನ ಕಿವಿಯಿಂದ ಶಾಸ್ತ್ರಗಳ ಸೃಷ್ಟಿಯಾಗಿ ಅದನ್ನು ಕಿವಿಯಲ್ಲಿ ಶಾಸ್ತ್ರಗಳ ಸಲ್ಲಿಸಿದೆ. ಶಾಸ್ತ್ರಾಭಿಮಾನ ದೇವತೆಗಳು ಏನ ಶಾಸ್ತ್ರದ ಶ್ರವಣ ಕಿವಿಯಲ್ಲೇ ಆಗುವುದು. ಅದರಿಂದ ಶಾಸ್ತ್ರದ ಜ್ಞಾನದ ಅಭಿಮಾನ ದೇವತೆಗಳು ನಮಗೆ ಶಾಸ್ತ್ರದ ಜ್ಞಾನ ಕೊಡತಕ್ಕಂಥವ್ರ ಹತ್ರ ಹೋಗುವುದು. ನಾವು ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರೆ ಜ್ಞಾನ ಕೊಡೋದು. ಅದರಿಂದ ಕಿವಿಯನ್ನ ಮುಟ್ಟಿಕೊಂಡು ಅದು ಎರಡು ವಿಧ ಅಭಿವಾದ ಇದೆ. ಬಲಗಿವಿ ಮಾತ್ರ ಕೆಲವರು ಸ್ಪರ್ಶ ಮಾಡ್ತಾರೆ, ಕೆಲವರು ಎರಡು ಕಿವಿಯನ್ನು ಮುಟ್ಟುತ್ತಾರೆ. ಆದ್ರೆ ಮುಟ್ಟುವುದು ಹೀಗೆ ಮುಟ್ಟಬೇಕು, ಹೀಗೆ ಮುಟ್ಟುವ ನಾನು ಹೇಳಿದ್ದೆ. ಇಲ್ಲಿ ಕೂಡ ಎರಡು ಕಿವಿಯನ್ನ ಸ್ಪರ್ಶ ಮಾಡಿಕೊಂಡು ಅಂದ್ರೆ ಶಾಸ್ತ್ರಾಭಿಮಾನ ದೇವತೆಗಳನ್ನು ಮುಟ್ಟಿಕೊಂಡು ಕೆಲವರು ಕಿವಿಯಲ್ಲಿ ತೀರ್ಥಗಳಿದೆ, ಅದರಿಂದ ತೀರ್ಥಗಳಿರೋದ್ರಿಂದ ಕಿವಿಯನ್ನು ಮುಟ್ಟಿದ್ರೆ ಬಡಿ ಅಂತ ಕೆಲವರು ಒಂದು ತಪ್ಪು ತಿಳುವಳಿಕೆ ಬಳಸಿಕೊಂಡಿದ್ದಾರೆ. ನಾನು ಹೇಳಿದೆ ಒಂದು ಕಡೆ ಕಿವಿ ಅದರಿಂದ ಎಲ್ಲಿ ತನಕ ಆಗಿದೆ ಅಂದ್ರೆ ಏನಾದ್ರೂ ಕೈಯನ್ನು ಮುಟ್ಟಿ ತೊಳೆದಕ್ಕೆ ನೀರು ಇದ್ದಂತೆ ಕಿವಿ ಮುಟ್ಟುವುದು. ಅದೇ ಏನಾಯ್ತು, ಕೈಯು ಬೇಕಾಯ್ತು ಕಿವಿಯು ಬೇಕಾಯ್ತು ಅಷ್ಟೇ ಮಡಿ. ಅದು ಅದು ಅಜ್ಞಾನದ ಪರಾಕಷ್ಠೆ. ಕಿವಿ ಮುಟ್ಟಿದ ತಕ್ಷಣ ಕೈ ಮುಸರಾಯ್ತು, ಕಿವಿ ಮುಟ್ಟಿದ ಕಿವಿ ಮುಸರಾಯ್ತು, ಅಷ್ಟು ಮಡಿ ಕಿವಿ ಕೈ ಮಡಿ. ಅದು ಇದು ಇದೆಲ್ಲ ಶಾಸ್ತ್ರಜ್ಞಾನ ಇಲ್ಲದ ದಂಡದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಂಗತಿ. ಅದನ್ನು ಮುಟ್ಟುವುದು ಯಾಕೆ ಅಂದ್ರೆ ಶಾಸ್ತ್ರಜ್ಞಾನ ಕಿವಿಯಲ್ಲಿ ಒಳಗೆ ಹೋಗಬೇಕು. ಕಿವಿಯಿಂದ ಜ್ಞಾನದ ಅಭಿಮಾನ ದೇವತೆಗಳ ಸ್ಪರ್ಶ. ಅದರಿಂದ ಜ್ಞಾನದ ದೃಶ್ಯದಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ ಅನ್ನೋದ್ರ ಸೂಚಕ ಅದು ಕಿವಿಯನ್ನು ಮುಟ್ಟು. ಹಾಗೆ ಮುಟ್ಟಿ ನಮ್ಮ ಪ್ರವರಗಳನ್ನು ಹೇಳಬೇಕು, ಋಷಿ ಪ್ರವರ. ಆಮೇಲೆ ಗೋತ್ರ ಹೇಳಬೇಕು, ಆಮೇಲೆ ಸೂತ್ರ. ಆ ಗೋತ್ರದಲ್ಲಿ ಬೇರೆ ಬೇರೆ ಸೂತ್ರ ಇರ್ತಾರೆ, ಅದರಲ್ಲಿ ಯಾವ ವೇದಾಧ್ಯಯನ ಮಾಡುವ ಶಾಖೆ ಹೇಳಬೇಕು, ಅದರ ಹೆಸರು ಇಷ್ಟು ಹೇಳಿ ಆಮೇಲೆ ಅಹಂ ಭೋ ಅಭಿವಾದೆಯೇ ಅಂಥ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ ಅಂತ ಇಲ್ಲಿ ಹೀಗೆ ಬಲಗೈಯನ್ನ ಬಲಗಾಲನ್ನ ಬಲಗೈಯಿಂದ ಎಡಗಾಲ ನಡೆದೇನು ಮಾಡಬೇಕು, ಹೀಗೆ ಮಾಡಬೇಕು. ಹೀಗೆ ಮಾಡಿದರೆ ಎಡಗಾಲ ಬಲಗೈಯಲ್ಲಿ ಬಲಗಾಲ ಎಡಗೈಯಲ್ಲಿ ಆಗುತ್ತೆ. ಹೀಗೆ ನಮಸ್ಕಾರ ಮಾಡಬೇಕು, ಹೀಗೆ ನಮಸ್ಕಾರ ಮಾಡಬೇಕಾಗಿದ್ದರೆ ಉಪನಯನ ಮಾಡಬೇಕು. ಉಪನಯನ ಮಾಡಬೇಕಾಗಿದ್ದರೆ ಮೊದಲು ಅವನ ಗೋತ್ರ ಗೊತ್ತಿರಲೇಬೇಕು, ಇಂಥ ಗೋತ್ರದವ, ಇಂಥ ಋಷಿ ಪರಂಪರೆಯಿಂದ ಬಂದವ, ಮರುದ್ವಾಜ ಗೋತ್ರ, ವಸಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಕಶ್ಯಪ ಗೋತ್ರ, ಯಾವುದೋ ಒಂದು ಗುಂಪು, ಅದು ಯಾವ ಗೋತ್ರ ಅಂತ ಗೊತ್ತಿರಬೇಕು, ಯಾವ ಋಷಿ ಪರಂಪರೆಯಿಂದ ಬಂದವನು ಅಂತ ಅಷ್ಟು ತಿಳ್ಕೊಂಡಿದ್ದಾನೆ. ಇವನು ಋಷಿಗಳ ಮನೆಯಲ್ಲೇ ಕೆಲಸಕ್ಕೆ ಇರುವ ತಾಯಿ, ನೀವು ಇದನ್ನು ನೋಡಿದಾನೆ ಅಲ್ಲ. ಹಾಗಾದ್ರೆ ನಾನು ಹೋದ್ರೆ ಈಗ ಅಲ್ಲಿ ಪಾಠ ಸೇರಿಸಿಕೊಳ್ಬೇಕಾಗಿದ್ರೆ ಉಪನಯನಾಗಬೇಕು, ಉಪನಯನಾಗಬೇಕು, ಪಾಠ ಆಗಬೇಕು ಅಂದ್ರೆ ಗೋತ್ರ ಯಾವುದು ಅಂತ ತೀರ್ಮಾನ. ಯಾವ ಋಷಿ ಪರಂಪರೆಯಿಂದ ಬಂದಮ್ಮ, ಕುಲಗೋತ್ರ ಗೊತ್ತಿರದೆ ಆ ಉಪನಯನ ಮಾಡೋದೆಲ್ಲ ಪಾಠ ಮಾಡಿದ್ರು. ಅದಕ್ಕೆ ಹೇಳ್ತಾನೆ, ಕಿಂಗೋತ್ರೋ ನಮಸ್ವಿ, ಅಪ್ಪ ನಮ್ಮ ಗೋತ್ರ ಯಾವುದು, ಯಾವ ಗುರು ಪರಂಪರೆ, ಕುಲ ಪರಂಪರೆಯಿಂದ ಬಂದವರು, ಯಾವ ಋಷಿ ಪರಂಪರೆಯಿಂದ ಬಂದವರು ನಾವು, ಅದನ್ನೊಂದು ನೀನು ಹೇಳಿದ್ರೆ ನಾನು ಹೋಗಿ ಹಠ ಹಿಡಿದು ಉಪನಯನ ಮಾಡಿಸ್ಕೊಂಡು ಪಾಠ ಹೇಳ್ಕೊಂಡು ಬರ್ತೇನೆ. ಆ ಹುಡುಗನ ಛಲನು, ನೀನು ಉಪನಯನ ಮಾಡೋಲ್ಲ, ನೀನು ಉಪನಯನ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಉಪನಯನ ಮಾಡಿಸ್ಕೊಂಡು ಬರ್ತೀನಿ, ಉಪನಯನ ಮಾಡಿಸ್ಕೊಂಡು ಗುರುಗಳಲ್ಲೇ ಕೂತ್ ಪಾಠ ಕಲಿತೀನಿ. ಸಾಚ ಏನವಾಹ, ಆ ತಾಯಿ ಎಂಥ ಪ್ರಾಮಾಣಿಕರನ್ನೆಲ್ಲ ಬಿಡುತ್ತಾಳೆ. ಸಾಚ ಏನವಾಹ, ಮಗುವನ್ನ ಕೇಳ್ತಾಳೆ. ನಾಹಮೇತತ್ವೇದ ತಾತ, ಅಪ್ಪ ನಮ್ಮ ಗೋತ್ರ ಯಾವುದು ಅಂತ ನಿನ್ನ ಗೋತ್ರ ನಮ್ಮ ನಿನ್ನ ಗೋತ್ರ ಯಾವುದು ಅಂತ. ನಾಹಂ ಏತತ್ವೇದ ತಾತ, ತಾತ ಅಂದ್ರೆ ಅಪ್ಪ ನಮ್ಮ ಮಕ್ಕಳಿಗೆ ಅಪ್ಪ ಅಂತ ಕರೀತೇವೆ, ಅಲ್ಲಿ ತಾತ ಅಂದ್ರೆ ತಂದೆ, ಅಪ್ಪ ಅಂತ ಪ್ರೀತಿಯಿಂದ ತಂದೆ ಅಂತ ಮಕ್ಕಳನ್ನ ನಾವು ಕರಿತೇವೆ, ಅಪ್ಪ ಅಪ್ಪ ಇಲ್ಲಿ ಹಾಗೆ ತಾತ ಅಪ್ಪ. ನನಗೆ ಈ ಸಂಗತಿ ಗೊತ್ತಿಲ್ಲಪ್ಪ, ಏನು ಎಂದ ಗೋತ್ರ ಸ್ತೋಮಸಿ, ನಿನ್ನ ಋಷಿ ಪರಂಪರೆ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಋಷಿ ಪರಂಪರೆ ಯಾವುದು, ತಾಯಿ ತಂದೆ ಋಷಿ ಪರಂಪರೆ, ತಾಯಿ ಯಾವ ಮನೆಗೆ ಮದುವೆಯಾಗಿ ಬಂದೋ ಆ ಗೋತ್ರ ಅವಳಿಗೆ, ತಂದೆಯ ಗೋತ್ರವೇ ತಾಯಿಯ ಗೋತ್ರ, ತಂದೆ ತಾಯಿಯ ಗೋತ್ರ ಯಾವುದು ಅಂತ ಗೊತ್ತಾಗುತ್ತೆ, ಮಗನ ಗೋತ್ರ ಯಾವುದು ಅಂತ ಗೊತ್ತಾಗುತ್ತೆ. ನನಗೆ ಗೋತ್ರ ಇಲ್ಲಪ್ಪ, ಅದನ್ನ ನೀನು ಯಾವ ಗೋತ್ರದವ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಗೋತ್ರ ಇಲ್ಲ ಅಂದ್ರೆ ಅವ್ರು ಯಾವುದೇ ಒಂದು ಮನೆಗೆ ಮದುವೆಯಾಗಿ ಹೋಗಿಲ್ಲ, ಮದುವೆಯಾಗಿ ಹೋದ್ರೆ ಇಂಥ ಗೋತ್ರದವರು ತಿನ್ನೋದು, ಮದುವೆ ಆದ್ಮೇಲೆ ಆ ಮದುವೆಯಾಗಿ ಯಾವ ಮನೆಗೆ ಹೋಗಿ ಸೇರ್ತಾನೆ ಆ ಗೋತ್ರ, ಮೊದಲು ತಂದೆಯ ಗೋತ್ರ ಆಮೇಲೆ ಗಂಡನ ಗೋತ್ರ ಅಂದ್ರೆ ನನಗೆ ಗೋತ್ರ ಯಾವುದು ಅಂತ ಗೊತ್ತಿಲ್ಲಪ್ಪ. ನಾಹವೇ ತದ್ವೇದ ತಾತ ಯದ್ ಗೋತ್ರ ಸ್ತೋಮಸಿ, ನೀನು ಯಾವ ಗೋತ್ರದವನು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ, ನೀನು ಯಾವ ಗೋತ್ರದವನೇ ಗೋತ್ರ, ನನಗೆ ಗೋತ್ರ ಇಲ್ಲಪ್ಪ. ಯಾಕೆ ಬಹ್ವಹಂ ಚರಂತಿ ಪರಿಚಾರಿಣಿ ಯೌವನೆ ತ್ವಾಮಲಭೇ, ನನ್ನ ಜೀವನ ಎಲ್ಲ ಯಾರ್ಯಾರ ಮನೆಯಲ್ಲಿ ಸೇವೆ ಮಾಡಿರ್ಬೇಕಪ್ಪ. ಬಹ್ವಹಂ ಚರಂತಿ, ತುಂಬಾ ಮನೆಗಳಲ್ಲಿ ಓಡಾಡಿಕೊಂಡು, ಅದು ಒಂದೇ ಮನೆಯಲ್ಲಿ ಕೆಲಸ ಅಲ್ಲ, ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ ಮಗುವನ್ನು ಬೆಳೆಸಿದ ತಾಯಿ. ಬಹು ಅಹಂ ಚರಂತಿ ಪರಿಚಾರಿ, ತುಂಬಾ ಮನೆಗಳಿಗೆ ಓಡಾಡ್ತಾರೆ, ಹತ್ತು ಹಲವು ಮನೆಗಳಲ್ಲಿ ಪರಿಚಾರಿಕೆ ಮಾಡಿಕೊಂಡು, ಪರಿಚಾರಿಕೆ ಮಾಡಿಕೊಂಡು, ಪರಿಚಾರಿಣಿ ಬಹು ಚರಂತಿ, ತುಂಬಾ ಮನೆಗಳಿಗೆ ಓಡಾಡ್ತಾ ಅನೇಕ ಮನೆಗಳಲ್ಲಿ ಕೆಲಸ ಮಾಡ್ತಾ, ಸ್ವಾಮಿ ಯೌವನೆ ನನ್ನ ಯೌವನದ ಕಾಲದಲ್ಲಿ, ಅದರಲ್ಲಿ ಈಗಲೂ ಅವಳ ತೀರಾ ಯಾಕಂದ್ರೆ ಈ ಏಳು ವರ್ಷ ಇಬ್ಬರಿಗೆ ಇನ್ನೂ ಏಳು ವರ್ಷ ಹಿಂದೆ ನನ್ನ ತುಂಬು ಯೌವನದ ಕಾಲದಲ್ಲಿ ನಾನು ತ್ವಾಮಲಭೆ ನಿನ್ನನ್ನು ಹೆತ್ತೆ. ಯಾವನೋ ಒಬ್ಬ ಋಷಿ ಅನುಗ್ರಹ ಮಾಡಿದರು, ಪರಾಶರರು ಸತ್ಯವತಿಯನ್ನು ಕಂಡಾಗ ಮಹಾಪುರುಷನ ಅವತಾರಕ್ಕೆ ನೀನು ಪಾತ್ರರಾಗಬೇಕು ಅಂತ ಕೇಳಿಕೊಂಡು ಸತ್ಯವತಿಯನ್ನು ಮದುವೆಯಾಗದೆ ಇದ್ದಾಗ ಆಕೆ ಹರಿವ್ಯಾಸರು ಜನರಾದ ಹಾಗೆ ಒಬ್ಬ ಮಹಾಪುರುಷ ಹುಡುತಾನೆ ಈ ಕ್ಷಣದಲ್ಲಿ ಈ ಮುಹೂರ್ತ ಸರಿದೆ ಅಂತ ತಿಳಿದಾಗ ಯಾರೋ ಒಬ್ಬ ಋಷಿ ಇಂದ ನಾನು ನಿನ್ನನ್ನು ಪಡೆದೆ, ಯಾರು ಅಂತ ತಂದೆ ಯಾರು ಅಂತ ಗೊತ್ತಿಲ್ಲಪ್ಪ, ಅವನ ಗೋತ್ರ ಯಾವುದು ನನಗೆ ಗೊತ್ತಿಲ್ಲ, ಯೌವನೇ ತ್ವಾಮನ ಯೌವನದಲ್ಲಿ ಒಬ್ಬ ಋಷಿ ಯಾವನೋ ಒಬ್ಬ ಋಷಿಯಿಂದ ನಿನ್ನನ್ನು ನಾನು ಪಡೆದೆ. ಅದರಿಂದ ನೀನು ಸಾಹವೇತ ನವೇದ, ಯಾವ ಋಷಿಯಿಂದ ಹುಟ್ಟಿದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಅವನ ಗೋತ್ರ ಹಾಕುತ್ತಿಲ್ಲ. ಅದನ್ನ ಖಚಿತವಾಗಿ ನಿನ್ನ ತಂದೆ ಯಾರು, ಅವನ ಗೋತ್ರ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಸಾಹಮೇ ತನ್ನ ವೇದ ಯದ್ ಗೋತ್ರ ಸ್ತೋಮಸಿ, ಅದೇನು ಯಾವ ಗೋತ್ರ ಅಂತ ನಾನು ಹಾಗೆ ಹೇಳಿ ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಇಷ್ಟು ವಿಷಯ ನನಗೆ ಗೊತ್ತಿಲ್ಲ. ಜಬಾಲಾದು ನಾಮಾಹಮಸ್ಮಿ ಸತ್ಯಕಾಮೋ ನಾಮ ತಮಸಿ, ಇಷ್ಟೇ ವಿಷಯ ನನಗೆ ಗೊತ್ತಿಲ್ಲ. ನಾನು ನಿನ್ನ ತಾಯಿ, ನಿನ್ನ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ. ಜಬಾಲಾದು ನಾಮಾಹಮಸ್ಮಿ, ನನ್ನ ಹೆಸರು ಜಬಾಲ ಅಂತ, ಸತ್ಯಕಾಮೋ ನಾಮ ತಮಸಿ, ನಿನ್ನ ಹೆಸರು ಸತ್ಯಕಾಮ ಅಂತ. ಅದರಿಂದ ಸತ್ವಂ ಸತ್ಯಕಾಮೋ ಯಾವಾನೋ ಪ್ರವೀಷಾ, ನೀನು ಯಾರಾದ್ರೂ ಏನು ಕೇಳಿದೆ ಅಂದ್ರೆ ನಾನು ಜಬಾಲ ಎಂಬ ಸತ್ಯಕಾಮ, ಇಷ್ಟು ಸತ್ಯ ಉಳಿದ ವಿಷಯ ಗೊತ್ತಿಲ್ಲ. ಸತ್ವಂ ನೀನು ನನಗೆ ಸತ್ಯಕಾಮ ಅಂತಾರೆ, జాబాలో కొన్ని ఇచ్చా ఇది. నేను గురుకులకు హోగు కలి ಅವರು ಕಲಿಸಿದ ಕಲಿ ಅವರು ಕೇಳಿದ್ರೆ ಇಷ್ಟೇ ಹೇಳಿ ನನಗೆ ಗುರುತರ ಗೊತ್ತಿಲ್ಲ. ನಾನು ಜವಾಲಿಯ ಮಗ, ನನ್ನ ಹೆಸರು ಸಿಕ್ಕಿದ್ರು ಎಷ್ಟು ಹೇಳು. ಅವ್ರ ಮಾತು ಹೇಳಿದ್ರೆ ಆಯ್ತು, ಇಲ್ಲಿದ್ದ ನಿನ್ನ ನನಗೇನು ಮಾಡ್ಲಿಕ್ಕಾಗುತ್ತೆ ಸುಳ್ಳು ಇಷ್ಟು ಕೇಳ್ಕೊಂಡ ತಾಯಿಯಿಂದ ಸಹ ಹರಿದ್ರವತಂ ಎತ್ತೇವು ವಾಚ ಗೌತಮಂ, ಹರಿದ್ರವತಂ ಗೌತಮಂ ಎತ್ತೇವು ವಾಚ. ಅವನು ಹರಿದ್ರಮ ಅನ್ನುವಂತ ಒಬ್ಬ ಋಷಿ, ಹರಿದ್ರಮ ಅನ್ನವರು ಅವನ ಮಗ ಹರಿದ್ರಮ, ಹರಿದ್ರಮ ಅನ್ನುವಂತ ಋಷಿಯ ಮಗ ಹರಿದ್ರಮತ ಅನ್ನುವ ಋಷಿ ಗುರುಕುಲ ನಡೆಸ್ತಾ ಇದ್ರು. ಅವಾಗ ಅವರು ಯಾರು ಗೋತ್ರದವರು? ಗೌತಮ ಗೋತ್ರ. ಅವರ ಹೆಸರಿನಲ್ಲೇ ಗೌತಮ ಗೋತ್ರವನ್ನು ಸೇರಿಸಿಕೊಂಡು ಹೇಳುವ ಇವ್ರದ್ದು ಗೋತ್ರ ಜವಾಲ ಗೋತ್ರ. ಅವರು ಗೌತಮ ಹರಿದ್ರಮತ ಗೌತಮಂ ವ್ಯತ್ಯ ಗೌತಮ ಗೋತ್ರದ ಹರಿದ್ರಮತ ಹತ್ರ ಆ ಕಾಲದಲ್ಲಿ ದೊಡ್ಡ ಗುರುಕುಲ ನಡೆಸ್ತಾ ಇದ್ದಂತಹ ಋಷಿ ಆತ. ನೇರ ಗುರುಕುಲ ಸಹ ಹರಿದ್ರಮತ ಗೌತಮಂ ವೈದ್ಯ ವಾಚ ಹೋದಾ ಹೋಗಿ ಹೇಳಿದ ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ವೇಯಾಂ ಭಗವಂತನಿಗೆ. ಭಗವತಿ ಭಗವಾನ್ ಮಂತ್ರ, ಭಗವಾನ್ ಮಂತ್ರ ಭೂತ ಭವಿಷ್ಯತ್ವಗಳನ್ನು ಬಲ್ಲ ಮಹಾಜ್ಞಾನಿ ಅಂತ ಉತ್ಪತ್ತಿ ಮಾಯತಿಂಚೆ ಭೂತಾನ ಆಗತಿಂಗತಿ ವಿದ್ಯಾಂತ ಸಮಜ್ಯೋ ಭಗವಾನ್ ಅಂತ. ಭಗವಾನ್ ಅಂತ ದೇವರಿಗೆ ಹೆಸರು, ಅದು ಬಿಟ್ಟರೆ ದೇವರನ್ನ ತಿಳಿದವರು ಪರೋಕ್ಷ ಜ್ಞಾನಿಗಳನ್ನು ಭಗವಾನ್ ಅಂತ ಕರೀಬಹುದು. ಸಾಮಾನ್ಯವಾಗಿ ಅತ್ಯಂತ ಎತ್ತರ ಕೇಳಿದವರನ್ನು ಮಾತ್ರ ಭಗವಾನ್ ಅಂತ ಪರೋಕ್ಷ ಜ್ಞಾನಿಗಳು ಮಾಡುತ್ತದೆ. ಅವರು ಉತ್ಪತ್ತಿ ಮಾಹಿತಿ ಭೂತಾನ ಮಾಡುವಂತಹ ಹುಟ್ಟು ಮತ್ತು ಬೆಳವಣಿಗೆ. ಒಬ್ಬ ಮನುಷ್ಯ ನೋಡಿದ ತಕ್ಷಣ ಇವನು ಹಿಂದೆ ಏನಾಗಿದ್ದ, ಯಾವ ಕರ್ಮದ ಫಲವಾಗಿ ಹುಟ್ಟಿದ, ಮುಂದೆ ಇವನು ಏನಾಗಬೇಕು ನೋಡಿದ ತಕ್ಷಣ, ಮುಂದೆ ಇವನ ಜೀವನದಲ್ಲಿ ಮುಂದೆ ಇವನ ಬೆಳವಣಿಗೆ ಯಾವ ತರ ಅಂತ ನೋಡಿದ ತಕ್ಷಣ ಗುರುತಿಸಬಲ್ಲವನು ಭಗವಂತ. ಮುಖ ನೋಡಿದ ತಕ್ಷಣ ಭೂತಾನ ಆಗತಿ ಎಲ್ಲಿಂದ ಬಂದ, ಮುಂದೆ ಎಲ್ಲಿ ಹೋಗ್ತಾನೆ. ವಿದ್ಯೆ ಅಂದ್ರೆ ಏನು? ವಿದ್ಯೆ ಅಂದ್ರೆ ಇದನ್ನು ತಿಳಿದವರು ಭಗವಾನ್. ಇಷ್ಟು ಸಿದ್ಧ ಪುರುಷರನ್ನ ಭಗವಾನ್ ಇವರನ್ನು ಭಗವಾನ್ ಭಗವನ್ ಭಗವತಿ ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ. ನಿಮ್ಮಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುವುದಕ್ಕೆ ಅರ್ಥಾತ್ ವೇದಾಧ್ಯಯನ ಮಾಡಿ ವೇದಾರ್ಥಭೂತನಾದ ಭಗವಂತನನ್ನು ತಿಳಿಯುವುದಕ್ಕಾಗಿ ನಿಮ್ಮಲ್ಲಿ ವಾಸ ಮಾಡಲಿಕ್ಕೆ ಬಂದಿದ್ದೇನೆ. ನಿಮ್ಮಲ್ಲಿ ಇದ್ಬಿಡ್ತೇನೆ ನನ್ನ ಮಗುವಲ್ಲ ನನಗೆ ವತ್ಸ್ಯಾಮಿ. ಅಲ್ಲಿ ತಾಯಿ ಹತ್ರ ವಿವತ್ಸ್ಯಾಮಿ ಅಂತ ಕೊಟ್ಟು ಹೋಗ್ತೇನೆ ಅಂತ, ಇಲ್ಲಿ ವತ್ಸ್ಯಾಮಿ ಬಂದು ಇದ್ಬಿಡ್ತೇನೆ. ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಾಂ ಭಗವಂತನಿಗೆ ನಿಮಗೆ ಶರಣ ಬಂದಿದ್ದೇನೆ. ಕೆನೆಯಲ್ಲಿ ನಿರಾಕರಣೆ ಮಾಡ್ತಾರೆ ನಮ್ಮ ಭಯ ತಿರಸ್ಕಾರ ಹೀಗೆ ನನಗೆ ನೋಡಿದ ತಕ್ಷಣ ಅವರಿಗೆ ಗೊತ್ತಾಗಿದೆ, ನೋಡಿದ ತಕ್ಷಣ ಯೋಗ್ಯತೆ ಗೊತ್ತಾಗಿದೆ. ಪಾಠ ಮಾಡಿ ಒಂದು ಪಾಠ ವಿದ್ಯಾರ್ಥಿ ಆಗಿದ್ದರೆ ಯಾಕೆಂದ್ರೆ ಎರಡು ಗುರುಗಳಿದ್ದಾರೆ. ಪಾಠ ಹೇಳುವರೆಲ್ಲ ಗುರುಗಳು, ಒಂದು ಅಕ್ಷರ ಪಾಠ ಹೇಳುವ ಆ ಜೀವಯೋಗ್ಯತೆ ಬೇಕಾಗಿರ್ತಕ್ಕಂಥ ಅವರು ನಿಜವಾದ ಗುರು ಎಲ್ಲ ನಮಗೆ ಅವರಿಗೆ ಈ ಗುರುಗಳ ಏನ್ ಕಲಿಯಬೇಕು ಏನಾಗಬೇಕು ತಿಳಿದವರಿಗೆ ಸಂತೋಷ. ಯಾಕೆಂದ್ರೆ ಸಾಮಾನ್ಯವಾಗಿ ಸ್ವರೂಪೋತ್ಪಾದಕರು ನನ್ನ ಸ್ವರೂಪ ಗುರುಗಳು ಯಾರು ಅನ್ನೋದು ಶಿಷ್ಯರಿಗೆ ಗೊತ್ತಿರುತ್ತೆ, ಅದು ಗುರುಗಳಿಗೆ ಗೊತ್ತಿರುತ್ತೆ. ತನ್ನ ಶಿಷ್ಯ ಯಾರು ಅವರಿಗೆ ಮಾಡಿರುತ್ತೆ. ಸಾಮಾನ್ಯವಾಗಿ ಸ್ವರೂಪೋತ್ಪಾದಕರಾಗಿರುವವರು ಇದರ ಕಿರಿಯ ಗುರುಗಳನ್ನ ಸ್ವರೂಪೋತ್ಪಾದಕರು

ದೂರ ಅವರ ಸಂಗತಿ ಬರುವ ಸೌಮ್ಯ ಆದರೆ ವ್ಯವಹಾರ ಸುಪುತ್ರ ಯಾವುದು ಯಾವುದು ಹೇಳಿ ಯೋಚನೆ ಮಾಡಿ ವಿವಾಹ ಆಗಿದೆ ಅಂತ ಹೇಳಿ ನೀವು ಹೋದ್ರೆ ಅವ್ರ ಜೊತೆ ಯಾರು ನಮ್ಮ ಗಂಡನ ಮನೆ ಸಂಬಂಧಿಸಿದ ಮಗಳು ಮಾತಾಡ್ತಿರ್ಲಿಲ್ವ ಏನಿಲ್ಲ. ಇದೆಲ್ಲ ವೇದದ ಅರ್ಥವನ್ನ ನಮ್ಮ ಕಾಲದ ತಪ್ಪು ನಂಬಿಕೆಗಳಿಗೆ ಎಳೆದು ತರುವಂತ ವಿಷಯ. ಹಾಗೆ ಅರ್ಥ ವೇದ ನಿಜವಾಗಿದೆ. ಯೌವನದಲ್ಲಿ ನಿಮ್ಮ ಹತ್ತು ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿದೆ. ನೀನು ಎರಡು ಪದ ಇನ್ನೊಂದೇನು ಅಂದ್ರೆ ಯಾವ ಹೆಣ್ಣು ಕೂಡ ಯಾರು ನೀವು ಹೇಳಿಕೊಳ್ಳಲಾಗದ ಮಗನ ಎದುರಂತೂ ಖಂಡಿತ ನಾನು ಯಾವ ತಾಯಿ ಮಗನ ತನಗೆ ಎದುರು ಸಹ ಕಟ್ಟುವಂತ ಕಟ್ಟಿದ್ದು ಕೂಡ ನನ್ನ ಜೀವನದ ಪ್ರಯಾಣ ಇನ್ನೊಬ್ಬರ ಮುಂದೆ ತೋರಿಕೊಳ್ಳಲಾಗದಂತಹ ಒಂದು ಪದ್ಧತಿಯನ್ನ ಮಗನ ಮುಂದೆ ಹೇಳಬೇಕಾಗಿದೆ. ಅವಳ ಪ್ರಾಮಾಣಿಕತೆ ಅದಕ್ಕಿಂತಲೂ ಅದ್ಭುತ. ಗುರುಕುಲದಲ್ಲಿ ಈ ಹುಡುಗ ಹೋಗಿ ನಮ್ಮಮ್ಮ ಹೇಳಿದ್ರು ಅಪ್ಪ ಯಾರು ಗೊತ್ತಿಲ್ಲ ಅಂತ ಹೇಳುವುದು ಎಷ್ಟು ಭಯಾನಕರಿ. ಅದನ್ನ ಅಷ್ಟು ಭಯವಾಗಿದೆ. ಪ್ರಾಮಾಣಿಕತೆ ಪರಾಕಾಷ್ಠೆಗೆ ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದು ಇದನ್ನೆಲ್ಲ ನೀವು ಮದುವೆ ಆಗಿತ್ತು ಗೋತ್ರ ಬಂದು ಹೋಗಿದ್ದು ಎಲ್ಲ ಪ್ರಾಮಾಣಿಕತೆ ಪರಾಕಾಷ್ಠೆಗಳು ಆಗಿದೆ. ಅವಳು ತನ್ನ ಜೀವನದಲ್ಲಿ ನಡೆದಂತ ಇನ್ನೊಬ್ಬರ ಮುಂದೆ ನೋಡಿಕೊಳ್ಳಲಾಗದ ಸಂಗತಿಯನ್ನು ಇಷ್ಟು ಪ್ರಾಮಾಣಿಕವಾಗಿ ಪ್ರದರ್ಶಿಸುತ್ತಾರೆ. ಮಗ ಇವತ್ತು ಎಷ್ಟು ಪ್ರಾಮಾಣಿಕವಾಗಿ ಸಮಾಜ ನಡ್ಕೊಳ್ಳುತ್ತಾರೆ. ಹುಡುಗ ಪ್ರಾಮಾಣಿಕನಾಗಿ ಶಾಲೆ ಹೋಗಿ ಪೇರೆಂಟ್ಸ್ ನೇಮ್ ಫಿಲ್ ಅಪ್ ಮಾಡಿ ಇಡೀ ಶಾಲೆಯ ನೆಂಟು ಮತ್ತು ಬೆಳವಣಿಗೆ ಅಂತಹ ಒಂದು ಪ್ರಾಮಾಣಿಕತೆ ಕಥೆ ಬೇರೆ ಮಾಡಿಬಿಟ್ರೆ ಈ ಪ್ರಾಮಾಣಿಕತೆ ಅವಳು ಗೋತ್ರ ತಿಳ್ಕೊಳ್ಳದೆ ಇದ್ದು ಅವಳು ಗಂಡನ ಮನೆಯಲ್ಲಿ ಇದ್ದು ಸಂಸಾರ ಮಾಡ್ತಾ ಇದ್ದು ಬೆಳಿ ಸಜೆಸ್ಟ್ ಕೆಲಸ ಮಾಡ್ತಿದ್ದೆ ಗೋತ್ರ ಅವ್ರು ಗೊತ್ತಾಗ ಏನಾಗ್ತಾರೆ ತೀರಾ ಕಥೆಯಲ್ಲಿ ಬಹಳ ಜಾಲಾಗಿ ಮಾಡಿಬಿಡ್ತಾರೆ. ಅದರ ಕುಕೆಯ ತಿಳಿದೇ ಸರಿ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ನನ್ನ ಹೇಳಿದೆ ಅವರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ತಂದೆ ಯಾರು ಗೊತ್ತಿಲ್ಲ, ನನಗೆ ಬಾರಿ ಅಷ್ಟೇ ಇನ್ನೊಂದು ವೇಳೆ ಗೊತ್ತಾಗುತ್ತದೆ ಕೂಡ ಮದುವೆ ಆಗಿತ್ತು ಕುರಿಗುರಿಯಲ್ಲಿ ಹೇಳಲಿಲ್ಲ. ನಾನು ನಿಮ್ಮ ವಿಭಾಗ ವ್ಯಾಖ್ಯಾನ ಮಾಡಬಹುದು. ನಿನ್ನ ತಾಯಿ ಯಾರು ಗೊತ್ತಪ್ಪ ನನಗೆ, ತಂದೆ ಯಾರು ಗೊತ್ತಿಲ್ಲ, ನಿನ್ನ ಜವಾನೇ ಮಗ ಅಂತಾರೆ. ತಂದೆ ಹೆಸರು ಎಲ್ಲ ಹೀಗೆ ವೇದದ ಅರ್ಥವನ್ನು ಜಬಾಲಾಗುವ ಸತ್ಯಕಾಗುವ ಜಬಾಲೆ ಎಂಬ